ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸವ ನಂತರದ ಕುಟುಂಬ ಯೋಜನೆ, ಈ ವಿಷಯ ಕುರಿತು ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಉದಯಶ್ರೀ ಪತೇಪುರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ಬಿ ರಾಮಡಿಗಿ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು 880 ಕಂತು. ಇವತ್ತು ನಮ್ಮ ಜೊತೆ ಡಾಕ್ಟರ್ ಉದಯಶ್ರೀ ಪತ್ತೆಪೂರ್ ಅವರಿದ್ದಾರೆ. ಇವರು ಸಹ ಪ್ರಾಧ್ಯಾಪಕರು, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಇವತ್ತಿನ ವಿಷಯ ಪ್ರಸವದ ನಂತರ ಕುಟುಂಬ ಯೋಜನೆ. ಈ ಕುರಿತು ಡಾಕ್ಟರ್ ಉದಯಶ್ರೀ ಪತ್ತೆಪೂರ್ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ಉದಯಶ್ರೀ ಅವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ MBBS ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬಳ್ಳಾರಿಯಲ್ಲಿ 2004 ಪಡೆದರು. ಸ್ತ್ರೀರೋಗಶಾಸ್ತ್ರ ಮತ್ತು ಪ್ರಸೂತಿ ಶಾಸ್ತ್ರದಲ್ಲಿ ಡಿಪ್ಲೊಮಾವನ್ನು ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ 2010 ಪಡೆದರು. DNB ಪದವಿಯನ್ನು ಸೇಂಟ್ ಫಿಲೋಮಿನಾ ಆಸ್ಪತ್ರೆಯ 2012 ಪಡೆದರು. 2013 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಸೇರಿದಂಥ ಇವರು 10 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಪ್ರಸವದ ನಂತರ ಕುಟುಂಬ ಯೋಜನೆ, ಈ ಕುರಿತು ಡಾಕ್ಟರ್ ಒಂದು 10 ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಂತರ ನಿಮ್ಮ ಕರೆಯನ್ನು ನಾವು ತೆಗೆದುಕೊಳ್ತೇವೆ. ಡಾಕ್ಟ್ರೆ, ಪ್ರಸವದ ನಂತರ ಕುಟುಂಬ ಯೋಜನೆ, ಈ ಕುರಿತು ಮಾಹಿತಿ. ನಮಸ್ಕಾರ. ನಾನು ಇಂದು ಪ್ರಸವದ ನಂತರದ ಕುಟುಂಬ ಯೋಜನೆಯ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಪ್ರಸೂತಿಯ ಸ್ವಾಸ್ಥ್ಯದ ದೃಷ್ಟಿಯಿಂದ ಜನನಗಳ ನಡುವೆ ಕನಿಷ್ಠ 2-3 ಅಂತರವಿರುವುದು ಉತ್ತಮ. ಈ ಸಮಯದಲ್ಲಿ ತಾಯಿಯ ದೈಹಿಕ ಪ್ರಬುದ್ಧತೆ ಮತ್ತು ಆರೋಗ್ಯ ಸುಧಾರಿಸಿ ಜನಿಸಿದ ಶಿಶುವಿಗೆ ಸೂಕ್ತ ಕಾಳಜಿ ಮಾಡುವ ಅವಕಾಶ ಸಿಗುವುದು. ಅಂತರ ಕಡಿಮೆ ಇದ್ದಲ್ಲಿ ಆತುರದ ಅಥವಾ ಅಕಾಲಿಕ ಹೆರಿಗೆ, ಕಡಿಮೆ ತೂಕದ ಶಿಶು ಜನನ, ರಕ್ತಹೀನತೆ, ಗರ್ಭಾಶಯದ ನಂಜು, ಹೆರಿಗೆಯ ನಂತರದ ರಕ್ತಸ್ರಾವ, ಪ್ರಸೂತಿಯ ಮರಣ, ಹೀಗೆ ಮುಂತಾದ ಸಮಸ್ಯೆಗಳು ಆಗಬಹುದು. ದಂಪತಿಗಳ ಇಷ್ಟಾನುಸಾರ ಮಗುವಿನ ಜನನ ಮುಂದೂಡಲು ತಾತ್ಕಾಲಿಕ ಹಾಗೂ ಶಾಶ್ವತ ಗರ್ಭನಿರೋಧಕ ವಿಧಾನಗಳು ಎಷ್ಟೋ ಇವೆ. ತಾತ್ಕಾಲಿಕ ವಿಧಾನಗಳಲ್ಲಿ ಕಾಪರ್ ಟಿ, ನುಂಗುವ ಹಾರ್ಮೋನ್ ಮಾತ್ರೆಗಳು, ಇಂಜೆಕ್ಷನ್ ಅಥವಾ ಚುಚ್ಚುಮದ್ದು, ಇಂಪ್ಲನಾನ್ NXT, ಕಾಂಡೋಮ್ ಹಾಗೂ ನೈಸರ್ಗಿಕ ವಿಧಾನಗಳಿವೆ. ಮೊದಲನೆಯದಾಗಿ ಕಾಪರ್ ಟಿ. ಇದು ಒಂದು ಗರ್ಭಾಶಯದಲ್ಲಿ ಹಾಕುವ ಟಿ ಆಕಾರದ ಪ್ಲಾಸ್ಟಿಕ್ ಸಾಧನೆ. ಇದಕ್ಕೆ ತಾಮ್ರದ ಒಂದು ತಿಳಿ ತಂತಿಯನ್ನು ಸುತ್ತಿರುತ್ತದೆ. ಪರೀಕ್ಷೆ ಮಾಡಲು ಹಾಗೂ ಬೇಡವೆನಿಸಿದಾಗ ತೆಗೆಯಲು ಅನುಕೂಲವಾಗುವಂತೆ ಇದರ ಕೆಳಗಡೆ 2 ಪ್ಲಾಸ್ಟಿಕ್ ದಾರಗಳನ್ನು ಇರುತ್ತವೆ. ಇದಕ್ಕೆ 5 ಕಾಪರ್ ಟಿ ಓವರ್ಲೋಡ್ ಮಲ್ಟಿಲೋಡ್ ಅಥವಾ ಕಾಪರ್ ಟಿ 375 ಹಾಗೂ 10 ಕಾಪರ್ ಟಿ 380A ಅನ್ನು ಬಳಸಲಾಗುತ್ತದೆ. ಹೆರಿಗೆಯಾದ 48 ಒಳಗೆ ಅಥವಾ 6 ನಂತರ ಇದನ್ನು ಹಾಕಬಹುದು. ಕಾಪರ್ಟಿ ಹಾಕುವ ವಿಧಾನ ತಾಂತ್ರಿಕತೆಯಿಂದ ಕೂಡಿರುವುದರಿಂದ ಇದನ್ನು ತರಬೇತಿ ಪಡೆದ ವೈದ್ಯರು ಅಥವಾ ಆರೋಗ್ಯ ಕಾರ್ಯಕರ್ತರಿಂದಲೇ ಅಳವಡಿಸಿಕೊಳ್ಳಬೇಕು. ಕಾಪರ್ಟಿ ಹಾಕಿದ ಒಂದು ವಾರದ ನಂತರ ಅಥವಾ ಮೊದಲನೆಯ ಸಲ ಮುಟ್ಟಾದಾಗ ವೈದ್ಯರೊಡನೆ ಪರೀಕ್ಷಿಸಿಕೊಳ್ಳಬೇಕು. ಇದನ್ನು ಸರಿಯಾದ ಜಾಗದಲ್ಲಿ ಇರುವುದನ್ನು ಪ್ರತಿ ಸಲ ಮುಟ್ಟಾದಾಗ ದಾರವನ್ನು ಮುಟ್ಟಿ ಖಚಿಸಿಕೊಳ್ಳಬೇಕು. ಕಾಪರ್ಟಿ ಹಾಕಿಸಿಕೊಂಡ ಪ್ರಾರಂಭದಲ್ಲಿ ಕೆಲವರಿಗೆ ಮುಟ್ಟು ಹೆಚ್ಚಾಗುವುದು ಅಥವಾ ಹೆಚ್ಚು ದಿನ ಸ್ರಾವವಾಗುವುದು, ಹೆಚ್ಚು ರಕ್ತಸ್ರಾವವಾಗುವುದು, ಕಿಬ್ಬು ಹೊಟ್ಟೆ ನೋವು, ಬೆನ್ನಿನ ನೋವು, ಹೆಚ್ಚಿನ ಬಿಳಿಯ ಮುಟ್ಟು ಆಗುವುದು ಇವೆಲ್ಲ ಸಾಧ್ಯತೆ ಇರುವುದು. ಸಾಮಾನ್ಯವಾಗಿ ಇವು 4-5 ತಿಂಗಳ ಒಳಗಡೆ ನಿವಾರಣವಾಗುತ್ತವೆ. ಎರಡನೆಯ ವಿಧಾನ ನುಂಗುವ ಮಾತ್ರೆಗಳು. ಈ ಮಾತ್ರೆಗಳು ಗರ್ಭನಿರೋಧಕ ಮಾತ್ರೆಗಳನ್ನು ಪ್ರತಿದಿನ ಸೇವಿಸುವುದರಿಂದ ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡಾಣು ಗರ್ಭಧಾರಣೆ ಆಗುವುದಿಲ್ಲ. ಪ್ರತಿ ಗುಳಿಗೆಯ ಪ್ಯಾಕೆಟ್ನಲ್ಲಿ 28 ಮಾತ್ರೆಗಳಿರುತ್ತವೆ. 21 ಬಿಳಿ ಗರ್ಭನಿರೋಧಕ ಹಾರ್ಮೋನ್ ಮಾತ್ರೆಗಳು ಹಾಗೂ 7 ಹಳದಿ ಅಥವಾ ಕಂಗು ಬಣ್ಣದ ಸಹಾಯಕ ಮಾತ್ರೆಗಳಿರುತ್ತವೆ. ಮುಟ್ಟಾದಾಗ 3ನೆಯ ದಿನದಿಂದ ಮರೆಯದೇ ನುಂಗಬೇಕು. ಒಂದು ವೇಳೆ ಮರೆತರೆ ಮರುದಿನ ಮುಂಜಾನೆ ತೆಗೆದುಕೊಂಡು ಅವತ್ತಿನ ಮಾತ್ರೆ ಯಥಾಪ್ರಕಾರ ರಾತ್ರಿಯ ವೇಳೆ ಸೇವಿಸಬೇಕು. ಈ ವಿಧಾನವನ್ನು ಪ್ರಾರಂಭಿಸಿದ ಮೊದಲು ಅಥವಾ ಪ್ರಾರಂಭಿಸಿದ 3 ತಿಂಗಳದೊಳಗೆ ವೈದ್ಯರನ್ನು ಭೇಟಿಯಾಗಿ ಈ ಗುಳಿಗೆ ತೆಗೆದುಕೊಳ್ಳುವ ಅರ್ಹತೆ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಪ್ರಾರಂಭದಲ್ಲಿ ಕೆಲವರಿಗೆ ವಾಂತಿ ಬಂದಂತಾಗುವುದು, ತಲೆ ಸುತ್ತುವುದು, ಎದೆ ನೋವು, ಮುಟ್ಟಿನ ನಡುವೆ ರಕ್ತಸ್ರಾವವಾಗುವುದು ಆಗಬಹುದು. ತೊಂದರೆಯಾದಲ್ಲಿ ವೈದ್ಯರ ಸಲಹೆಯನ್ನು ಪಡೆಯಬೇಕು. ಹಾಲುಣಿಸುವ ತಾಯಿಯು ಹೆರಿಗೆಯಾದ 6 ತಿಂಗಳವರೆಗೂ ಈ ಗುಳಿಗೆಯನ್ನು ಉಪಯೋಗಿಸಬಾರದು. ಸಕ್ಕರೆ ರೋಗ, ರಕ್ತದ ಒತ್ತಡ ಅಥವಾ ಬಿಪಿ ಕಾಯಿಲೆ, ಹೃದಯ ರೋಗ, ಕ್ಷಯ ಹಾಗೂ ಕಾಮಲೆಯಾಗಿದ್ದಲ್ಲಿ ಈ ಮಾತ್ರೆಗಳನ್ನು ಸೇವಿಸಬಾರದು. 3ನೆಯ ವಿಧಾನ ಇಂಜೆಕ್ಷನ್ ಅಥವಾ ಚುಚ್ಚುಮದ್ದು. ಇತ್ತೀಚೆಗೆ ಬಹಳ ಹೆಚ್ಚು ಮಹಿಳೆಯರು ಈ ಪದ್ಧತಿಯನ್ನು ಬಳಸುತ್ತಿದ್ದಾರೆ. ಇದರಲ್ಲಿರುವ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಗರ್ಭವನ್ನು ತಡೆಯುತ್ತದೆ. ಇದನ್ನು ಹೆರಿಗೆಯಾದ 3 ತಿಂಗಳ ನಂತರ ಅಥವಾ ಮುಟ್ಟಾದ 1 ವಾರದೊಳಗೆ ಹಾಕಬೇಕು. ನಂತರ 3 ತಿಂಗಳಿಗೊಮ್ಮೆ ಹಾಕಿಸಬೇಕು. ಹೆಚ್ಚು ಪ್ರಾರಂಭದಲ್ಲಿ ಮುಟ್ಟಿನ ಅವಧಿಯು ಏರುಪೋರಾಗುವುದು, ಕಡಿಮೆ ಅಥವಾ ಜಾಸ್ತಿ ರಕ್ತಸ್ರಾವವಾಗಬಹುದು. ಇದು ಕ್ರಮೇಣ ಕಡಿಮೆಯಾಗುತ್ತದೆ. 4ನೆಯ ವಿಧಾನ ಕಾಂಡೋಮ್. ಇದು ಪುರುಷರು ಬಳಸುವ ಒಂದು ತಾತ್ಕಾಲಿಕ ವಿಧಾನ. ಇದು ಮೃದುವಾದ ಹಾಗೂ ಅತಿ ತಿಳುವಾದ ರಬ್ಬರ್ ಚೀಲದಂತಿದ್ದು ಇದರ ಹೊರಭಾಗದಲ್ಲಿ ಒಂದು ಎಣ್ಣೆಯ ಲೇಪ ಇರುತ್ತದೆ. ಕಾಂಡೋಮ್ ಹಲವಾರು ಬ್ರ್ಯಾಂಡ್ಗಳಲ್ಲಿ ಲಭ್ಯವಿದೆ. ನಿರೋಧ್ ಒಂದು ಹೆಚ್ಚು ಬಳಕೆಯಲ್ಲಿರುವ ಕಾಂಡೋಮಿನ ಹೆಸರು. ಇದನ್ನು ಪುರುಷರು ಲೈಂಗಿಕ ಕ್ರಿಯೆಗೆ ತೊಡಗುವ ಮುಂಚೆ ಉಪಯೋಗಿಸಬೇಕು. ಇದನ್ನು ಬಳಸುವ ವಿಧಾನವನ್ನು ಪ್ಯಾಕೆಟ್ನ ಹಿಂಭಾಗದಲ್ಲಿ ವಿವರಿಸುತ್ತಾರೆ. ಇದು ಒಂದು ಸರಳ ಹಾಗೂ ಸುರಕ್ಷಿತ ವಿಧಾನ. ಲೈಂಗಿಕ ರೋಗಗಳು ಅಂದರೆ HIV ಅಂಥ ಇನ್ಫೆಕ್ಷನ್ಗಳಿಂದ ರಕ್ಷಣೆಯೂ ಸಿಗುತ್ತದೆ. ದಂಪತಿಗಳ ನಡುವೆ ಸಹಕಾರ ಮತ್ತು ಹೊಂದಾಣಿಕೆ ಇರಬೇಕು. ಕಾಂಡಮ್ ಹರಿಯುವ ಅಥವಾ ಮಹಿಳೆಯ ಯೋನಿಯೊಳಗೆ ಉಳಿಯುವ ಸಾಧ್ಯತೆ ಇರುವುದರಿಂದ ಸರಿಯಾದ ರೀತಿಯಲ್ಲಿ ಬಳಸಬೇಕು. ಕೊನೆಯದಾಗಿ ನೈಸರ್ಗಿಕ ವಿಧಾನಗಳು. ಇಲ್ಲಿ ಮಹಿಳೆಯ ಋತುಚಕ್ರವ ಮಾದರಿಯನ್ನು ಗಮನಿಸಿ ಸುರಕ್ಷಿತ ಅವಧಿಯನ್ನು ಗುರುತಿಸಲಾಗುತ್ತದೆ. ಈ ಸುರಕ್ಷಿತ ಅವಧಿಯಲ್ಲಿ ಮಾತ್ರ ಸಂಭೋಗ ಮಾಡಬೇಕು. ಋತುಚಕ್ರದ ನಡುವೆ ಬರುವ 2 ವಾರಗಳು ಅಸುರಕ್ಷತೆ ಅವಧಿಯಲ್ಲಿ ಹಾಸಿಗೆ ಪಥ್ಯ ಅಥವಾ ಕಾಂಡಮ್ ಬಳಕೆ ಮಾಡಬೇಕು. ಹೆರಿಗೆಯಾದ ನಂತರ ಹಾಲುಣಿಸುವ ಮಹಿಳೆಯರು ಈ ಕುಟುಂಬ ಯೋಜನೆ ವಿಧಾನವನ್ನು ಬಳಸಲಾಗಲು ಸಾಧ್ಯವಾಗುತ್ತದೆ. ಈಗ ಶಾಶ್ವತ ಕುಟುಂಬ ಯೋಜನೆ ವಿಧಾನಗಳು. ಕುಟುಂಬ ಸಂಪೂರ್ಣವೆನಿಸಿ ಇನ್ನು ಮಕ್ಕಳು ಬೇಡ ಎಂದು ತೀರ್ಮಾನಿಸಿದಾಗ ಶಾಶ್ವತ ಅಥವಾ ಅಂತಿಮ ವಿಧಾನವನ್ನು ಅನುಸರಿಸಬಹುದು. ಇಲ್ಲಿ ಪತಿ ಅಥವಾ ಪತ್ನಿಯು ಸಂತಾನಹರಣಕ್ಕಾಗಿ ಒಂದು ಸರಳವಾದ ಶಸ್ತ್ರಚಿಕಿತ್ಸೆಯನ್ನು ಒಳಗೊಳ್ಳಬೇಕು. ಗಂಡಸರಿಗೆ ವೆಸೆಕ್ಟಮಿ ಅಥವಾ ನೋ ಸ್ಕ್ಯಾಲ್ಪೆಲ್ ವೆಸೆಕ್ಟಮಿಯನ್ನು ಮಾಡುವರು. ಇಲ್ಲಿ ವೃಷಣ ಭಾಗದ ಮೇಲೆ ಚರ್ಮವನ್ನು ಮರಗಟ್ಟಿಸಿ 0.5 cm ಗಾಯ ಮಾಡಿ 2 ಬದಿಯ ವೀರ್ಯ ನಾಳಗಳನ್ನು ಕಟ್ಟಿ ಕತ್ತರಿಸುತ್ತಾರೆ. ನಂತರ ಹೊಲಿಗೆ ಹಾಕುವರು. ನೋ ಸ್ಕ್ಯಾಲ್ಪೆಲ್ ವೆಸೆಕ್ಟಮಿ ಇನ್ನಿಷ್ಟು ಸರಳ ಹಾಗೂ ಹೊಲಿಗೆ ರಹಿತ ವಿಧಾನ. ಉಪಕರಣದ ಸಹಾಯದಿಂದ ರಂಧ್ರವನ್ನು ಮಾಡಿ ವೀರಾಣ್ಯಗಳನ್ನು ಕಟ್ಟಿ ಕತ್ತರಿಸಲಾಗುತ್ತದೆ. ಆಪರೇಷನ್ ಆದ 1 ವಾರದ ನಂತರ ವೈದ್ಯರ ಬಳಿ ಹೋಗಿ ತಪಾಸಿಸಿಕೊಳ್ಳಬೇಕು. 3 ತಿಂಗಳವರೆಗೆ ಅಥವಾ ಸುಮಾರು 20 ಸಲ ಸಂಭೋಗ ಮಾಡುವವರೆಗೆ ಕಾಂಡಮ್ ಬಳಸಬೇಕು. ನಂತರ ವೀರ್ಯ ಪರೀಕ್ಷೆ ಮಾಡಿಸಿಕೊಂಡು ವೀರ್ಯಾಣುಗಳಿಲ್ಲ ಎಂಬುದನ್ನು ಖಚಿತಗೊಳಿಸಬೇಕು. ಇದು ಯಾವ ಸಮಯದಲ್ಲಾದರೂ ಮಾಡಬಹುದು. ಮಹಿಳೆಯರಲ್ಲಿ ಟ್ಯುಬೆಕ್ಟಮಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯುಬೆಕ್ಟಮಿಯನ್ನು ಮಾಡಲಾಗುತ್ತದೆ. ಟ್ಯುಬೆಕ್ಟಮಿ ಅಥವಾ ಕೈ ಆಪರೇಷನ್ನಲ್ಲಿ ಹೊಕ್ಕಳಿನ ಕೆಳಭಾಗದಲ್ಲಿ 1 ಇಂಚಿನಷ್ಟು ಕೊಯ್ದು ಗರ್ಭಾಶಯದ ಎರಡು ಕಡೆ ಇರುವ ಅಂಡನಾಳಗಳನ್ನು ಗುರುತಿಸಿ ಎರಡೂ ಬದಿಗೆ ಕಟ್ಟಿ ನಡುವಿನ ಭಾಗವನ್ನು ಕತ್ತರಿಸಲಾಗುವುದು. ನಂತರ ಕೊಯ್ದ ಜಾಗಕ್ಕೆ ಹೊಲಿಗೆ ಹಾಕುತ್ತಾರೆ. ಆಪರೇಷನ್ ಆದ 2 ಅಥವಾ 3 ದಿನಗಳವರೆಗೆ ದವಾಖಾನೆಯಲ್ಲಿ ಇರಬೇಕು. ಇದೇ ಆಪರೇಷನ್ ದೂರದರ್ಶಕದಂತಿರುವ ಉಪಕರಣದಿಂದ ಮಾಡಿದರೆ ಲ್ಯಾಪ್ರೋಸ್ಕೋಪಿಕ್ ಅಥವಾ ಉದರದರ್ಶಕ ಆಪರೇಷನ್ ಎಂದು ಕರೆಯುತ್ತಾರೆ. ಹೊಕ್ಕಳ ಕೆಳಗೆ ಸಣ್ಣ ರಂಧ್ರ ಮಾಡಿ ಉಪಕರಣದಿಂದ ಒಂದು ವಿಶೇಷವಾದ ಬ್ಯಾಂಡನ್ನು ಅಂಡನಾಳಕ್ಕೆ ಬಿಗಿಯಾಗಿ ಹಾಕುತ್ತಾರೆ. ನಂತರ ಉಪಕರಣ ಹೊರತೆಗೆದು ಗಾಯದ ಮೇಲೆ ಪಟ್ಟಿಯನ್ನು ಹಾಕುತ್ತಾರೆ. ಈ ವಿಧಾನದಲ್ಲಿ ಹೊಲಿಗೆ ಹಾಕುವುದಿಲ್ಲ ಹಾಗೂ ಮಾರನೆಯ ದಿನವೇ ಮನೆಗೆ ಹೋಗಬಹುದು. ಕೈ ಆಪರೇಷನ್ ಹೆರಿಗೆಯಾದ 1 ವಾರದ ಒಳಗಡೆ ಅಥವಾ 6 ವಾರಗಳ ನಂತರ ಮಾಡಿಸಿಕೊಳ್ಳಬಹುದು. ಸಿಜೇರಿಯನ್ ಮಾಡುವ ಅವಶ್ಯಕತೆ ಬಿದ್ದಲ್ಲಿ ಅದರ ಜೊತೆಯೇ ಈ ಆಪರೇಷನ್ ಮಾಡಬಹುದು. ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಹೆರಿಗೆಯಾದ 6 ವಾರಗಳ ನಂತರ ಮಾಡಲಾಗುತ್ತದೆ. ಚಿಕಿತ್ಸೆ ಬೇಕಾಗುವ ಯಾವುದೇ ಕಾಯಿಲೆ ಇದ್ದಲ್ಲಿ ಮೊದಲು ಅವುಗಳನ್ನು ನಿಯಂತ್ರಿಸದ ಮೇಲೇ ಈ ಆಪರೇಷನ್ ಮಾಡಲಾಗುವುದು. ಪ್ರತಿಯೊಂದು ವಿಧಾನದಲ್ಲಿ ಕೆಲವು ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು ಇರುತ್ತವೆ. ಇವುಗಳನ್ನು ಅರಿತು ತಮಗೆ ಬೇಕಾದ ವಿಧಾನವನ್ನು ಅನುಸರಿಸಬೇಕು. ಯಾವುದೇ ವಿಧಾನದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಉಪಯೋಗಿಸುವ ವಿಧಾನವನ್ನು ನಿಲ್ಲಿಸದೆ ವೈದ್ಯರ ಸಲಹೆಯನ್ನು ಪಡೆಯಬೇಕು. ಎಲ್ಲ ದಂಪತಿಗಳು ತಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಕುಟುಂಬ ಯೋಜನೆ ವಿಧಾನವನ್ನು ಬಳಸಬೇಕು ಹಾಗೂ ಆಕಸ್ಮಿಕ ಗರ್ಭಧಾರಣೆಯನ್ನು ತಪ್ಪಿಸಬೇಕು. ಧನ್ಯವಾದಗಳು. ಇಷ್ಟೆಲ್ಲ ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ರಿ ಡಾಕ್ಟರ್ ಉದಯಶ್ರೀ ಪತ್ತೆಪುರ ಅವರು. ಈ ಕೇಳುವರೆ ಈಗ ನೀವು ನೇರವಾಗಿ ಡಾಕ್ಟರ್ ಜೊತೆ ಮಾತಾಡಬಹುದು. ನಮ್ಮ ಫೋನ್ಗಳ ಸಂಖ್ಯೆ 244-344-14 244-344-15 ಇನ್ನೊಂದು 244-344-16 STD ಕೋಡ್ 0836. ಈಗ ಡಾಕ್ಟ್ರೇ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ರೂಪ ಅಂತ, ಕೊಪ್ಪಳದಿಂದ ಮೇಡಮ್. ಕೊಪ್ಪಳದಿಂದ ಹೇಳಿ ರೂಪ ಅವರೇ. ಮೇಡಮ್, ನಾನು ನನ್ನ ಮಗ 10 ವರ್ಷದವನಿದ್ದಾನೆ. ನಾನು ಆರಂಭದಲ್ಲಿ ಕಾಪರ್ ಟೀ ತಗೊಂಡಿದ್ದೆ, ಈಗ ತೆಗೆಸಿದ್ದೀನಿ. 41 ಇದೆ ನನಗೆ ಏಜ್ ಈಗ. ಓಕೆ, ಮತ್ತೆ ಮಕ್ಕಳ ಆಪರೇಷನ್ ಮಾಡಿಸ್ಕೊಳ್ಳೋದು ಸರಿನಾ ಅಥವಾ ಏನು ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಸರಿನಾ? ನಿಮ್ಮ ಈಗ ಎಷ್ಟು ವರ್ಷಗಳು ಕಾಪರ್ ಟೀನ್ ಬಳಸಿದ್ದೀರಾ? 10 ವರ್ಷ ಮೇಡಮ್. 10 ವರ್ಷ ಬಳಸಿದ್ದಾರೆ. ನಿಮ್ಗೆ ಅದರಿಂದ ಏನಾದರೂ ತೊಂದರೆ ಆಗಿತ್ತೆ? ಏನೂ ಆಗಿಲ್ಲ ಮೇಡಮ್, ಅಂದರೆ ತೆಗೆಸೋದು ಹಾಕ್ಸೋದು ಮಾಡ್ಕೊಂಡಿದ್ದೀನಿ. ಓಕೆ, 3 ವರ್ಷಕ್ಕೊಂದ್ಸಲ ತೆಗೆಸ್ಕೊಂತಿದ್ದೆ, ಇಯರ್ಲಿ ಚೆಕಪ್ ಮಾಡಿಸ್ತಿದ್ದೆ, ಏನೂ ಆಗಿಲ್ಲ ನನಗೇನು. ಓಕೆ, ಸೊ ನೀವೊಂದು ಐಡಿಯಲ್ ಯೂಸರ್ ನನ್ನ ಪ್ರಕಾರ, ಅಂದರೆ ಕರೆಕ್ಟಾಗಿ ಹಾಕಿಸ್ಕೊಂಡು ಇಂಟರ್ವಲ್ ಕರೆಕ್ಟಾಗಿ ನೀವು ತೋರಿಸ್ಕೊಂಡು ಕರೆಕ್ಟಾಗಿ ಎಲ್ಲ ಸಲಹೆಗಳನ್ನು ಪಾಲಿಸಿದ್ದೀರಾ. ಓಕೆ, ನಿಮಗೆ ಏನೇ ತೊಂದರೆ ಆಗಿಲ್ಲ, ನಿಮಗೆ ಚೆನ್ನಾಗಿ ಅದರಿಂದ ಪರಿಣಾಮ ಸಿಕ್ಕಿದೆ. ಸೊ ಆ್ಯಕ್ಚುಲಿ ನೀವು ಮತ್ತೆ ಇನ್ನೊಂದು ಹೊಸ ಕಾಪರ್ಟಿಯನ್ನೇ ಹಾಕಿಸ್ಕೋಬೋದು. ನಿಮ್ಮ ಮೆನೋಪಾಸ್ ಅಂತ ಹೇಳ್ತೀವಲ್ಲ, ಸೊ ಆ ಏಜ್ ಬರೋವರೆಗೂ ನೀವು ಇದನ್ನೇ ಕಂಟಿನ್ಯೂ ಮಾಡಬಹುದು. ಅದೇ ಡಾಕ್ಟರ್ ಹಂಗೆ ಹೇಳಿದ್ರು ಮೇಡಮ್, ಆದರೆ ಮಕ್ಕಳ ಆಪರೇಷನ್ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳಿದ್ರು ಕೆಲವೊಬ್ರು. ಇವರೆಲ್ಲ ಡಾಕ್ಟರ್ಗಳು ಕಾಪಾಟಿ ಹಾಕೋರೆಲ್ಲ ಏನ್ ಹೇಳಿದ್ರು, ಇಲ್ಲ ಮಾಡಿಸ್ಕೊಂಬಿಡಿ, ಇದನ್ನ ಕಾಪಾಟಿನೇ ಕಂಟಿನ್ಯೂ ಮಾಡ್ಬಿಡಿ, ಯಾಕೆ ಮತ್ತೆ? ಕೆಲವರಿಗೆ ಕಾಪಾಟಿಯಿಂದ ತೊಂದರೆ ಆಗುತ್ತೆ. ಎಂತ ತೊಂದರೆ ಅಂದ್ರೆ, ಇನ್ಫೆಕ್ಷನ್ ಆಗ್ಬೋದು ಅಥವಾ ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಅಂತ ತೊಂದರೆ ಇದ್ದವರಿಗೆ ನಾವೇ ಹೇಳ್ತೀವಿ ಆ ಪದ್ಧತಿ ಬೇಡ, ಬೇರೆ ಯಾವ್ದಾದ್ರೂ ವಿಧಾನವನ್ನು ಉಪಯೋಗಿಸಿ ಅಂತ ಹೇಳಿ. ಬಟ್ ಯಾರಿಗೆ ಚೆನ್ನಾಗಿ ಸೆಟ್ ಆಗಿದೆಯೋ, 10 ವರ್ಷ ನೀವು ಇಷ್ಟು ಸಂತೋಷವಾಗಿ ಅದನ್ನು ಬಳಸಿದ್ದೀರಾ, ಸೊ ನೀವು ಯಾವುದೇ ಅನುಮಾನವಿಲ್ಲದೆ ಇದೇ ಮೆಥಡನ್ನು ಕಂಟಿನ್ಯೂ ಮಾಡಬಹುದು. ಮತ್ತೆ ಗ್ಯಾಪ್ ಬಿಟ್ಬಿಟ್ಟು ಹಾಕಿಸ್ಕೊಂಡಿದ್ದೀನಿ ಮೇಡಮ್, ನನಗೇನೂ ಆಗಿಲ್ಲ. ಬೇರೆ ಏನೋ 5 ವರ್ಷದ್ದು ಸಿಗುತ್ತೆ, 10 ವರ್ಷದ ಕಾಪರ್ಟಿ ಸಿಗುತ್ತೆ. 10 ವರ್ಷದ ಹಾಕಿಸ್ಕೊಂಡಿದ್ದೆ, 6 ವರ್ಷ ಬಿಟ್ಟು ತೆಗೆಸ್ಕೊಂಡು ಮತ್ತೆ 3 ವರ್ಷದ್ದು ಹಂಗ ಹಾಕಿಸ್ಕೊಂಡಿದ್ದೆ, ಏನೂ ಆಗಿಲ್ಲ ಮೇಡಮ್. ಹಂಗಾರೆ ಇದೇ ಕಂಟಿನ್ಯೂ ಮಾಡಬಹುದು? ಮಾಡಬಹುದು, ಇದರಿಂದ ನಿಮಗೆ ಏನು ತೊಂದರೆ ಆಗಿಲ್ಲ ಅಂದ್ರೆ ಸಂತೋಷವಾಗಿ ಇದನ್ನೇ ನೀವು ಕಂಟಿನ್ಯೂ ಮಾಡಬಹುದು. ಆಯ್ತು ಮೇಡಮ್, ಥ್ಯಾಂಕ್ಸ್. ಓಕೆ, ಧನ್ಯವಾದಗಳು. ಈಗ ಇನ್ನೊಂದು ಕರೆ. ಹಲೋ ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನಿಪ್ಪಾಣಿಂದ ಶಿವಾನಂದ ಸ್ಪೆಷಲ್ ಡಾಕ್ಟರ್ ಮಾಡೋದು. ಈಗ ಕೆಲವೊಂದು ಬಾರಿ ಮಹಿಳೆಯರ ಕುಟುಂಬ ನಿಯೋಜನೆ ಆಪರೇಷನ್ ಮಾಡಿದ್ರು ಕೂಡ ಅವರು ಗರ್ಭಧಾರಣೆ, ಮತ್ತೊಂದು ಕೆಲವೊಂದು ಮಹಿಳೆಯರು ಕುಟುಂಬ ನಿಯೋಜನೆ ಆದ್ರೆ ಆದ್ರೆ ಕೆಲವೊಂದು ಮಹಿಳೆಗೆ ಸೈಡ್ ಎಫೆಕ್ಟ್ ಆಗ್ತೈತಿ. ಮತ್ತೆ ಯಾರ ಮಹಿಳೆಗೆ ಸೈಡ್ ಎಫೆಕ್ಟ್ ಆಗಂಗಿಲ್ರಿ? ಮತ್ತೆ ಯಾರಿಗೆ ಸೈಡ್ ಎಫೆಕ್ಟ್ ಆಕೈತಿ? ಇದು ಯಾವ ರೀತಿ ಅವರು ಮಾಹಿತಿಯನ್ನು ಪಡಿಬೇಕಂತ ನನ್ನ ಪ್ರಶ್ನೆ ಇದೆ ಮೇಡಮ್. ಈಗ ನೋಡಿ, ನಾವು ಯಾವುದೇ ಕುಟುಂಬ ಯೋಜನಾ ವಿಧಾನವನ್ನು ಅಳವಡಿಸಿದರೂ ಅದರದ ಪರಿಣಾಮ 100% ಇರುವುದಿಲ್ಲ. ಯಾವುದೇ ಪ್ರೊಸೀಜರ್ದು ಫೇಲ್ಯರ್ ರೇಟ್ ಅಂತ ಹೇಳ್ತೀವಿ, ಅಂದರೆ ಅದು ವಿಫಲಗೊಳ್ಳುವ ಸಾಧ್ಯತೆ ಅನ್ನೋದು ಇರುತ್ತದೆ. ಬಟ್ ಎಲ್ಲ ವಿಧಾನಗಳಲ್ಲಿ ಟ್ಯುಬೆಕ್ಟಮಿ ಅಂದರೆ ಶಾಶ್ವತ ಕುಟುಂಬ ಯೋಜನಾ ವಿಧಾನಗಳದ್ದು ಫೇಲ್ಯರ್ ರೇಟ್, ವಿಫಲಗೊಳ್ಳುವ ಸಾಧ್ಯತೆ ತುಂಬ ಕಡಿಮೆ. 100 ಮಹಿಳೆಯರಲ್ಲಿ ನೋಡಿದರೆ 0.1% ಫೇಲ್ಯೂರ್ ರೇಟ್ ಅಂತ ಹೇಳ್ತೀವಿ. ಸೊ ಅಷ್ಟು ಪರಿಣಾಮಕಾರಿಯಾಗಿದ್ದ ವಿಧಾನವಿದು. ದುರಾದೃಷ್ಟವಶಾತ್ತು ಯಾವಾಗಾದರೂ ಅದು ವಿಫಲಕಾರಿ ಆದರೆ ಅದಕ್ಕೆ ಮತ್ತೆ ಯು ಹ್ಯಾವ್ ಟು ಫೈಂಡ್ ಎ ಸೊಲ್ಯೂಷನ್. ಓಕೆ, ಅಂಥ ಪರಿಸ್ಥಿತಿಯಾದಲ್ಲಿ ನೀವು ವೈದ್ಯರೊಂದಿಗೆ ಭೇಟಿಯಾಗಿ ಅದಕ್ಕೆ ನಿಮಗೆ ಒಂದು ಸೊಲ್ಯೂಷನನ್ನು ಅವ್ರು ಕೊಡ್ತಾರೆ. ಮುಂದಿನ ಕರೆ. ಹಲೋ, ಹಲೋ, ಹಾಂ ಹೇಳಿ. ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಈಗ ನಾವು ಪ್ರಸವದ ನಂತರ ಅಂತೇಳಿದ್ವಿ, ಅಂದರೆ ಕೆಲವೊಂದು ಜನ ಆಗ ಮಾಡಿಸ್ಕೊಳ್ಳಿಕ್ಕೆ ಕೆಲವು ಒಂದಿಷ್ಟು ಜನ ದಿನ ಬಿಡ್ತಾರೆ, ಆಮೇಲೆ ಅವ್ರಿಗೆ ಅನಿಸುತ್ತೆ ನಮ್ಮ ಆಪ್ರೇಷನ್ ಮಾಡಿಸ್ಕೊಂಬಿಡೋಣ ಅಂತೇಳಿ. ಪ್ರಸವದ ನಂತರ ಮಾಡಿಸ್ಕೊಳ್ಳೋದು, ಆ ರೀತಿ ಬಿಟ್ಟು ಮಾಡಿಸ್ಕೊಳ್ಳೋದ್ರಿಗೆ ಏನಾದರೂ ವ್ಯತ್ಯಾಸ? ಹಾಂ, ಈಗ ಕಂಪ್ಲೀಟೆಡ್ ಫ್ಯಾಮಿಲಿ ಅಂತ ಅನಿಸ್ತದೆ, ಅಂದರೆ ನಮಗೆ ಇವಾಗ ಮಕ್ಕಳು ಸಾಕು, ಇರುವ ಈ ಮಕ್ಕಳು ಸಾಕು, ಇನ್ನು ಮುಂದೆ ಮಕ್ಕಳು ಬೇಡ ಎನ್ನುವವರಿಗೆ ಎರಡು ವಿಧಾನಗಳಿದೆ. ಒಂದು ನಾನು ಹೇಳ್ದಂಗೆ ಪರ್ಮನೆಂಟ್ ಮೆಥಡ್ ಅಥವಾ ಶಾಶ್ವತ ಕುಟುಂಬ ಯೋಜನೆ ವಿಧಾನ. ಅದರಲ್ಲಿ ಆಪರೇಷನ್ ಹೆಣ್ಮಕ್ಕಳು ಮಾಡಿಸ್ಕೋಬೋದು, ಗಂಡ್ಮಕ್ಕಳು ಮಾಡಿಸ್ಕೋಬೋದು. ಗಂಡ್ಮಕ್ಕಳಿಗೆ ಅದಕ್ಕೆ ಒಂದು ಟೈಮ್ ಪಿರಿಯಡ್ ಅನ್ನೋದೇ ಇಲ್ಲ, ಅವ್ರು ಯಾವಾಗ ಬೇಕು ಅದನ್ನು ಮಾಡಿಸ್ಕೋಬೋದು. ಈಗ ಒಂದು ಕರೆ ಇದೆ ಮೇಡಮ್, ಮತ್ತೇನು ಮಾತಾಡುತ್ತೆ? ಹಲೋ, ಹಲೋ, ಹಾಂ ಹೇಳಿ. ಇದನ್ನೇ ಉತ್ತರ ಹೇಳಿ. ಕೆಲವೊಂದು ಗಂಡಸರು ಯಾವಾಗ ಬೇಕಾದರೂ ಮಾಡಿಸ್ಕೋಬೋದು, ಆದರೆ ಮೋಟಿವೇಶನ್ ಮೋಟಿವೇಟೆಡ್ ಆಗಿ ವಾಲಂಟಿಯರ್ ಆಗಿ ಮಾಡಿಸ್ಕೊಳ್ಳೋ ಗಂಡು ಮಕ್ಕಳು ತುಂಬ ಕಡಿಮೆ. ಹಲೋ, ಯೂಶ್ವಲಿ ಪರ್ಮನೆಂಟ್ ಮೆಥಡ್ ಹೆಣ್ಮಕ್ಕಳೇ ಮಾಡಿಸ್ಕೊತಾರೆ. ಹಲೋ, ಹಲೋ, ಹಲೋ, ಯಾರು ಮಾತಾಡೋದು? ಕನೆಕ್ಟ್ ಆಗ್ತಾ ಇಲ್ಲ. ಹೆಣ್ಮಕ್ಕಳು ಟ್ಯುಬೆಕ್ಟಮಿ ಅಂತ ಹೇಳಿದ್ನಲ್ಲ, ಅದನ್ನು ಮಾಡಿಸ್ಕೋಬೋದು. ಅದು ಹೆರಿಗೆ ಆದ ನಂತರ ವಿತಿನ್ 48 hours ಇನ್ನೂ ಆಸ್ಪತ್ರೆಯಲ್ಲಿ ಇದ್ದಾಗೆಯೇ ಮಾಡಿಸ್ಕೋಬೋದು, ಅಥವಾ ಹೆರಿಗೆ ಆದ 6 ವಾರಗಳ ನಂತರ ಮಾಡಿಸ್ಕೋಬೋದು, ಅಥವಾ 6 ವಾರಗಳ ನಂತರ ಯಾವಾಗೇ ಆದರೂ ಗರ್ಭ ಇಲ್ಲ ಎಂದು ಖಚಿತಪಡಿಸಿ ಮಾಡಿಸ್ಕೊಳ್ಳಬಹುದು. ಹಲೋ, ಹಲೋ, ಹಲೋ, ಹಾಂ ನಿಮ್ಮ ಹೇಳಿ, ನಿಮ್ಮ ಹೆಸರು ಹೇಳಿ. ಇನ್ನೊಂದು ಬಂದಿದೆ, ಯಾವುದಂದ್ರೆ ತೋಳಿಗೆ ರಾಡ್ ಅಳವಡಿಸೋದು ಅಂತ ಇತ್ತೀಚೆಗೆ ಹೊಸದಾಗಿ. ಏನದು? ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದ ವಿಧಾನ ಅಲ್ಲ, ಭಾಳ ವರ್ಷಗಳಿಂದ ಇಂಪ್ಲಾಂಟ್ಸನ್ನು ಬಳಸುತ್ತಿದ್ದಾರೆ. ಆದರೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಇಂಪ್ಲನಾನ್ NXT ಅಂತ ಹೇಳಿ, ಇದರಲ್ಲಿ ಹೊಸದಾಗಿರುವ ಪ್ರೊಜೆಸ್ಟ್ರಾನ್ ಅಂದರೆ ಎಟನೋಜೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದರ ಅಂಶ ಅದರಲ್ಲಿರುತ್ತೆ. ಇದು ಹೇಗೆ ಹಾಕುವುದಂತಂದರೆ ಇದು ಒಂದು ರಾಡ್ ಅಂತ ಇರುತ್ತೆ. ಓಕೆ, ಇದನ್ನು ತೋಳಿನಲ್ಲಿ ಅಳವಡಿಸುತ್ತಾರೆ. ಇದೊಂದು ದೀರ್ಘಾವಧಿಯವರೆಗೂ ಉಪಯೋಗಿಸಬಹುದಾದ ಗರ್ಭನಿರೋಧಕ ಪದ್ಧತಿ. ಒಂದು ಸಲ ಅಳವಡಿಸಿದರೆ 3 ವರ್ಷದವರೆಗೂ ಅದು ಪರಿಣಾಮಕಾರಿಯಾಗಿರುತ್ತದೆ. ಯಾರಿಗೊಂದು 3-4 ವರ್ಷದವರೆಗೂ ಮಕ್ಕಳು ಬೇಡ ಅಂತ ಅನಿಸಿಕೆ ಇರುತ್ತೋ ಅವರು ಇದನ್ನು ಬಳಸಬಹುದು. ಆಮೇಲೆ ಕೆಲವೊಂದು ಕಾಪರ್ ಟೀ, ಬೇರೆ ಗರ್ಭನಿರೋಧಕ ಮಾತ್ರೆಗಳು ಇವನ್ನೆಲ್ಲ ಬಳಸಲು ಭಯ ಪಡ್ತಾರೆ, ಅಥವಾ ಅವರದೇ ಆದ ಅನುಮಾನಗಳಿರುತ್ತವೆ, ಅಂಥವ್ರಿಗೆ ಕೂಡ ಇದು ಒಂದು ಸೂಕ್ತವಾದ ವಿಧಾನ. ಹಲೋ, ಹಲೋ, ಹಾಂ, ರೇಡಿಯೋ ಒಂದು ಸ್ವಲ್ಪ ದೂರ ಇಟ್ಟು ಮಾತಾಡಿದ್ರು ಸರಿಯಾಗಿ ಕೇಳುತ್ತೆ, ಎಲ್ಲರೂ ಅದೊಂದು ಕೇಳುಗರು ಆ ಪ್ರಯತ್ನ ಮಾಡಲಿ ಅಂತೇಳಿ ಆಶಿಸ್ತೇನೆ. ಈಗ ಇಂಥ ವಿಧಾನಕ್ಕೆ ಹೋಗಬೇಕು, ಇಂಥದ್ದೇ ಮಾಡಿಸ್ಕೋಬೇಕು, ಯಾವುದ್ರ ಮೇಲೆ ತೀರ್ಮಾನ? ಡಾಕ್ಟರ್ ತೀರ್ಮಾನ ತಗೋಬೇಕು ಅಥವಾ ಅವರು ಪೇಷಂಟ್ ತೀರ್ಮಾನ ತಗೊಳ್ಳೋದು ಹೇಗೆ? ಆ್ಯಕ್ಚುಲಿ ಎಲ್ಲರಿಗೂ ಉಪಯೋಗ ಮಾಡುವಂತಹ ಒಂದು ಸಿಂಗಲ್ ಪದ್ಧತಿ ಅನ್ನೋದು ಇಲ್ಲ, ಅದೇ ಒಂದು ಪ್ರಾಬ್ಲಮ್ ಆಗಿರೋದು. ಯಾಕೆಂದರೆ ಎಲ್ಲರದ ವೈದ್ಯಕೀಯ ಪ್ರಾಬ್ಲಮ್ಸ್ ಬೇರೆ ಬೇರೆ ಇರ್ತದೆ. ಆಮೇಲೆ ಯಾವ ವಯಸ್ಸಿನಲ್ಲಿ ನಾವು ಬಳಸಬೇಕು ಅನ್ಕೊತಿದ್ದೀವೋ ಅದರ ಮೇಲೆ ಕೂಡ ಕೆಲವು ವಿಧಾನಗಳನ್ನು ಉಪಯೋಗಿಸ್ಬೋದು, ಕೆಲವು ವಿಧಾನಗಳು ಆಗೋದಿಲ್ಲ. ಕೆಲವರಿಗೆ ಕೆಲವು ವಿಧಾನಗಳು ಸೆಟ್ ಆಗುತ್ತೆ, ಕೆಲವರಿಗೆ ಆಗುವುದಿಲ್ಲ. ಸೊ ಅದನ್ನು ಹೇಗೆ ಡಿಸೈಡ್ ಮಾಡೋದು ಅಂತಂದರೆ, ಬೆಟರ್ ಒಂದ್ಸತಿ ನೀವು ವೈದ್ಯರೊಡನೆ ಇದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕು. ಯಾವ್ಯಾವ ವಿಧಾನಗಳಿದೆ, ಅದರದ್ದು ಅನುಕೂಲತೆಗಳು ಅನಾನುಕೂಲತೆಗಳನ್ನು ಅವರು ವಿವರಿಸುತ್ತಾರೆ. ಹಾಗೆ ನಾವು ಉಪಯೋಗಿಸಬಹುದಾದ ವಿಧಾನಗಳು ಏನಿದೆ ಅನ್ನೋದ್ರ ಬಗ್ಗೆ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಅದರಲ್ಲಿ ನಮಗೆ ಬೇಕಾಗುವ ವಿಧಾನವನ್ನು ನಾವು ಅಳವಡಿಸಿಕೊಳ್ಳಬಹುದು. ಅಂದರೆ ಒಬ್ಬರಿಲ್ಲ ಇಬ್ಬರು ಡಾಕ್ಟರ್ ಭೇಟಿಯಾಗೋದು ಒಳ್ಳೆಯದು ಅಲ್ವಾ? ಒಬ್ಬರಿಲ್ಲ ಇಬ್ಬರು ಇಲ್ಲ, ಇದರಲ್ಲಿ ತರಬೇತಿ ಪಡೆದ ಯಾರನ್ನಾದರೂ ನೀವು ಭೇಟಿಯಾಗಬಹುದು. ಅಂದ್ರೆ ಸೆಕೆಂಡ್ ಒಪಿನಿಯನ್ ಅಂತ ಅಂತಾರೆ. ಸೆಕೆಂಡ್ ಒಪಿನಿಯನ್ ಅಂದ್ರೆ ಈಗ ಇದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಇನ್ಫಾರ್ಮೇಶನ್ ಇರ್ತದೆ. ಇದು ನನಗೆ ಅನ್ಸೋದು ಒಂದು, ಇನ್ನೊಬ್ಬ ಡಾಕ್ಟರ್ ಅನ್ಸೋದು ಒಂದು, ಹಾಗೆ ಇರುವುದಿಲ್ಲ. ಪ್ರತಿಯೊಂದು ವಿಧಾನದ್ದು ಒಂದು ಪ್ರೂವನ್ ಸೈಡ್ ಎಫೆಕ್ಟ್ಸ್ ಇರ್ತವೆ, ಕಾಂಟ್ರಾಇಂಡಿಕೇಶನ್ಸ್ ಅಂತೀವಿ. ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಾ ಹೇಳಿ, ಪ್ರಶ್ನೆ ಕೇಳಿ. ಹಲೋ ಹಲೋ ಹಾ ಪ್ರಶ್ನೆ ಕೇಳಿ. ವಿಷಯ ಇವತ್ತು ಪ್ರಸವದ ನಂತರ ಕುಟುಂಬ ಯೋಜನೆ, ಕುಟುಂಬ ಯೋಜನೆ ಮಾಡ್ಕೋಬೇಕು ಅದ್ರ ಬಗ್ಗೆ. ಹಾ ಕೇಳಿ. ಅಂದ್ರೆ ನಾನು ಬೆಳಿಗ್ಗೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ, ಒಟ್ಟಿಗೆ ಫೋನ್ ಇದಾಗಿದೆ. ಹಾ ಇರ್ಲಿ, ಈ ಪ್ರಶ್ನೆ ಕೇಳಿ, ಈ ಪ್ರಶ್ನೆ ಕೇಳಿ. ಕುಟುಂಬ ಯೋಜನೆ ಮತ್ತೆ ಸರ್? ಕುಟುಂಬ ಯೋಜನೆ ಕುರಿತು, ಅಂದ್ರೆ ಪ್ರಸವದ ನಂತರ ಕುಟುಂಬ ಯೋಜನೆ ಆ ಕುರಿತು. ನಿಮ್ಮ ಹೆಸರು? ಹೇಳಿ ಪ್ರಶ್ನೆ ಕೇಳಿ. ಕುಟುಂಬ ಯೋಜನೆ ಕುರಿತು, ಪ್ರಸವದ ನಂತರ ಕುಟುಂಬ ಯೋಜನೆ. ಹಲೋ. ಅದೇ ಪ್ರಶ್ನೆ, ಕ್ವಶನ್ ಏನಂದ್ರೆ, ಪ್ರಸವ ಮುಂಚೆ ಕುಟುಂಬ ಯೋಜನೆ ಇಷ್ಟೊಂದೆಲ್ಲ ಇದು ಬಂದು ಕೂಡ ಇದು ಜನಸಂಖ್ಯೆ ಯಾಕೆ ಹೆಚ್ಚಿಗೆ ಆಗ್ತಿದೆ, ಎಲ್ಲಿ ಮಿಸ್ಟೇಕ್ ಆಗ್ತದೆ ಅನ್ನೋದು ಸರ್. ಪ್ರಸವದ ನಂತರ ಪ್ರತಿಯೊಬ್ಬರು ಒಂದು ಅಥವಾ ಎರಡು, ಈಗಿನವರೆಲ್ಲ ಒಂದೇ ಮಕ್ಕಳು ಸಾಕನ್ನೋ ಆಗ್ಲೂ ಇದು ಜನಸಂಖ್ಯೆ ಯಾಕೆ ಹೆಚ್ಚಿಗೆ ಆಗ್ತದೆ, ಎಲ್ಲಿ ಇನ್ನು ಯಾಕೆ ಏನು ಅದ್ರಿಂದ ಏನನ್ನೋದು ಗೊತ್ತಾಗ್ಬೇಕು ಸರ್ ನನಗೆ. ನಮಸ್ಕಾರ. ನೋಡಿ, ಕುಟುಂಬ ಯೋಜನಾ ವಿಧಾನಗಳನ್ನು ಯಾರು ಮಕ್ಕಳು ಬೇಡ ಅಂತ ನಿರ್ಧರಿಸುತ್ತಾರೋ ಅವರು ಅದನ್ನು ಅಳವಡಿಸಿಕೊಳ್ಳಬೇಕು. ಈಗ ಯಾರು ಅಳವಡಿಸಿಕೊಳ್ಳುವುದಿಲ್ಲೋ, ಮಕ್ಕಳು ಬೇಡ ಅಂತ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲೋ, ಅದರಲ್ಲಿ ಕುಟುಂಬ ಯೋಜನಾ ವಿಧಾನಗಳು ಹೇಗೆ ಸಹಾಯಕಾರಿ? ಅದು ಮೊದಲು ಕುಟುಂಬ ಯೋಜನೆ ಮೇಡಮ್, ನನಗೆ 50+ ಬಟ್ ನಾವು ಚಿಕ್ಕ ಮಕ್ಳು ಇದ್ದಾಗಿಂದ ಕುಟುಂಬ ಯೋಜನೆ ಬಂದಿತ್ತು ಕೂಡ ಅವಾಗಿನ್ನೂ ಅದು ವರ್ಕೌಟ್ ಆಗ್ಲಿಕ್ಕೆ ಅನ್ಸುತ್ತೆ ನನಗೆ. ಬಟ್ ಇವಾಗ ಎಲ್ರು ಮತ್ತೆ ಯಾರು ಅಷ್ಟೊಂದು ಮಕ್ಕಳಿಲ್ಲ ಮೇಡಮ್, ಈಗ ಎಲ್ರು ಹೆಚ್ಚಾಗಿ ಒಂದೇ ಸಾಕು, ಒಂದೇ ಸಾಕು, ಹೆಣ್ಣ ಅಥವಾ ಗಂಡು ಒಂದೇ. ಇದು ಬಾರಿ ಜನರಲ್ ಪ್ರಶ್ನೆ ಇದೆ, ಮತ್ತೆ ಮತ್ತೆ ಬೇರೆ ಪ್ರಶ್ನೆಗೆ ಹೋಗ್ತೀವಿ ದಯವಿಟ್ಟು. ಹಲೋ ಹಲೋ ಹೇಳಿ, ನಿಮ್ಮ ಹೆಸರು? ಮಯೂರ್ ನಾಡೇರ್ ಅಂತಿಲ್ಲ. ನಿಮ್ಮ ಹೆಸರು? ಮಹೇಂದ್ರ. ಮಂಜುನಾಥ್ ರೀ, ಮಂಜುನಾಥ್ ನಾಡಿಗೇರ್ ಅಂತ. ಮಂಜುನಾಥ್ ಪ್ರಶ್ನೆ ಕೇಳಿ. ವಿಷಯದ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾ? ಟಾಪಿಕ್ ಬಗ್ಗೆ ಇವತ್ತು ಕುಟುಂಬ ಯೋಜನೆ ಇದೆ, ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡ್ರಿ ಡಾಕ್ಟರ್ ಕಡೆ ಮಾತಾಡ. ನಮಸ್ಕಾರ. ನಾನು ಫಸ್ಟ್ 10 ನಿಮಿಷದಲ್ಲಿ ಅದ್ರ ಬಗ್ಗೆನೇ ಮಾತನಾಡಿದ್ದೆ, ಬಹುಶಃ ನೀವು ಅದನ್ನು ಮಿಸ್ ಮಾಡಿಕೊಂಡ್ರೆ ಅನಿಸುತ್ತೆ. ಸೊ ಕುಟುಂಬ ಯೋಜನೆ ವಿಧಾನಗಳಂತಂದರೆ ಸಂತಾನ ಹರಣ ಅಥವಾ ಗರ್ಭನಿರೋಧಕ ವಿಧಾನಗಳು. ಯಾರಿಗೆ ಗರ್ಭಧಾರಣೆ ಬೇಡವೆನಿಸುತ್ತದೋ ಅದನ್ನು ತಡೆಗಟ್ಟಲು ಉಪಯೋಗಿಸಬೇಕಾದ ವಿಧಾನಗಳನ್ನು ಕುಟುಂಬ ಯೋಜನೆ ವಿಧಾನಗಳಂತೆ ಹೇಳುತ್ತಾರೆ. ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ಕೇಳಿ ಪ್ರಶ್ನೆ. ನಿಮ್ಮ ಹೆಸರೇನು? ಲಕ್ಕವ್ವಾತಿ. ಪ್ರಶ್ನೆ ಕೇಳಿ ಲಕ್ಕವ್ವ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನಮ್ದು ಸಿಸರಿಂಗ್ ಆಗಿದೆ ಮೇಡಮ್. 6 ತಿಂಗಳಾಯ್ತು. ಕಾಪೋಟ್ ಹಾಕಿದಾರ ಮೇಡಮ್. ನಮಗಿನ್ನ ಪಾಳೆ ಆಗಿಲ್ಲ ಮೇಡಮ್. ಏನಾಗಿಲ್ಲ? ಡೇಟ್ ಆಗಿಲ್ಲ. ಆ್ಯಕ್ಚುಲಿ ನೋಡ್ರಿ, ಡೆಲಿವರಿ ನಂತರ ಅದು ನಾರ್ಮಲ್ ಡೆಲಿವರಿನೇ ಇರಲಿ ಸಿಸೇರಿಯನ್ನೇ ಇರಲಿ, ಹಾಲುಣಿಸುವ ತಾಯಿಗೆ ಹಾಲು ಉಣಿಸೋದ್ರಿಂದ ಹಾರ್ಮೋನ್ ಚೇಂಜಸ್ ಆಗುತ್ತಲ್ಲ, ಅದರಿಂದಾಗಿ 6 ತಿಂಗಳಿಂದ 1 ವರ್ಷದವರೆಗೂ ಋತುಸ್ರಾವ ಆಗದೇ ಇರಬಹುದು. ಅದು ಕಾಪರ್ ಟಿ ಹಾಕಿದ್ರೂ ಹಾಕದೇ ಇದ್ರೂ ಅದಕ್ಕೆ ಇದಕ್ಕೆ ಸಂಬಂಧ ಇರುವುದಿಲ್ಲ. ಹಾಲುಣಿಸುವ ತಾಯಿಗೆ 1 ವರ್ಷದವರೆಗೂ ಋತುಸ್ರಾವ ಆಗದೆ ಇರಬಹುದು, ಆದರೆ ನೆನ್ಪಿಟ್ಕೊಳ್ಳಿ ಋತುಸ್ರಾವ ಆಗದೆ ಇದ್ರೂ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರ್ತದೆ. ಆದ ಕಾರಣ ಯಾವುದೋ ಒಂದು ವಿಧಾನವನ್ನು ನೀವು ಅಳವಡಿಸಿಕೊಳ್ಳಬೇಕು. ಧನ್ಯವಾದಗಳು. ಹಲೋ, ಒಟ್ಟಾರೆ ಇಂಥ ಒಂದು ಸಂದರ್ಭದೊಳಗೆ ನೀವು ಡಾಗ ಈ ರೀತಿ ಬಂದಂಥ ಮಹಿಳೆಯರು ಬೇರೆ ಬೇರೆ ಸಮಸ್ಯೆಯಿಂದ ಬಂದಿರ್ತಾರೆ, ನೀವು ಹೆಚ್ಚು ಅವರಿಂದ ಬಂದಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಯಾವುದಕ್ಕೆ ಜಾಸ್ತಿ ಬಂತು, ಯಾವ ಪ್ರಶ್ನೆಗೆ ಬಂತು, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ನೀವು ನಿಮ್ಮ ಆಸ್ಪತ್ರೆಗೆ ಬರ್ತಾರೆ ಇಂಥ ಸಮಸ್ಯೆ ಅಥವಾ ಕನ್ಫ್ಯೂಷನ್ಗಳಿಗಿರ್ತಾರೆ, ಏನು ಹೆಂಗೆ ಮತ್ತು ಇನ್ನು ನಿರ್ಧಾರ ತಗೊಳ್ಬೇಕಾದಾಗ ಸಹಜವಾಗಿ ಅವ್ರು ಮಾಡ್ತಕ್ಕಂಥ ತಪ್ಪು ಏನು ಆದರೂ ಇದೆಯಾ? ತುಂಬ ಸಲ ಮೋಸ್ಟ್ ಕಾಮನ್ ಡೌಟ್ಸ್ ಅಥವಾ ಪ್ರಾಬ್ಲಮ್ ಕಂಡು ಬಂದಿರೋದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ಷನ್ಸ್ ಬಗ್ಗೆ. ಮಹಿಳೆಗೆ ಮಕ್ಕಳು ಬೇಡ ಅಂತ ಇರುತ್ತೆ, ಆದರೆ ಏನು ಅಳವಡಿಸ್ಕೊಳ್ಬೇಕೋ ಗೊತ್ತಿಲ್ಲ ಅಥವಾ ಗೊತ್ತಿರೋ ವಿಧಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಭಯ, ಯಾಕಂದರೆ ಅವರು ಇವರು ಹೇಳಿರ್ತಾರೆ ಸೈಡ್ ಎಫೆಕ್ಟ್ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ. ನಾನು ಹೇಳೋಕೆ ಇಷ್ಟಪಡ್ತೇನೆ, ಗರ್ಭನಿರೋಧಕ ವಿಧಾನವನ್ನು ಉಪಯೋಗಿಸಬೇಕಾದ ನಿರ್ಣಯ ತಗೊಳ್ಳುವುದು ತುಂಬ ಉತ್ತಮವಾದ ನಿರ್ಣಯ. ಅದರ ಬಗ್ಗೆ ಏನೇ ಗೊಂದಲವಿರಲಿ ಅನುಮಾನಗಳಿರಲಿ, ನೀವು ಆಸ್ಪತ್ರೆಗೆ ಬಂದು ಡಾಕ್ಟರೊಡನೆ ನಿಮ್ಮ ಅನುಮಾನಗಳನ್ನು ಚರ್ಚಿಸಿಕೊಂಡು ಅದಕ್ಕೆ ಒಂದು ಉತ್ತರವನ್ನು ನೀವು ಪಡೆಯಬೇಕು. ಅಂದರೆ ಹೆಚ್ಚು ಕುಳಿಗಿತ್ತುವರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಏನೇನು ಕಲ್ಪನೆಗಳು ಇರ್ತವೆ? ಹೌದು, ತಾತ್ಕಾಲಿಕ ವಿಧಾನಗಳನ್ನ ಹೆಸರು ತಾತ್ಕಾಲಿಕತೆ ಯಾಕೆ ಹೇಳ್ತೀವಿ ಅಂತಂದರೆ ದೀರ್ಘಕಾಲವಾಗಿ ಅದನ್ನು ಬಳಸಲಾಗುವುದಿಲ್ಲ, ಒಂದು ಅದು ಪರಿಣಾಮಕಾರಿಯಾಗುವುದಿಲ್ಲ ಅಥವಾ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಬಹುದು. ಓಕೆ, ಸೊ ನೀವು ಯಾವ ವಿಧಾನವನ್ನು ಉಪಯೋಗಿಸಬೇಕಂತ ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ಒಟ್ಟಾರೆ ಕೇಳುಗರೆ, ಇಲ್ಲಿ ತನಕ ಎಸ್ ಡಿ ಎಂ ಡಾಕ್ಟರ್ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಶ್ರೀ ಪತ್ತೇಪೂರ್ ಅವರು ಈ ಪ್ರಸವದ ನಂತರ ಕುಟುಂಬ ಯೋಜನೆ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡರು, ಕೆಲವಷ್ಟು ಕೇಳುಗರು ಕೂಡ ಪ್ರಶ್ನೆ ಮಾಡಿದರು. ಈಗ ಉದಯಶ್ರೀ ಪತ್ತೇಪೂರ್ ಅವರು ಯಾವ ವಾರಗಳಲ್ಲಿ ಲಭ್ಯ ಇರ್ತಾರಂದರೆ ಶುಕ್ರವಾರ, ದೂರವಾಣಿ ಸಂಖ್ಯೆ 24778060 ಎಸ್ ಟಿ ಡಿ ಕೋಡ್ 0836. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ ಈ ರೀತಿ ಇದೆ, 24777777. ಇನ್ನೊಂದು 23210000, ಇನ್ನೊಂದು 71870000. ಈ ವಾರದ ಪ್ರಶ್ನೆ ಈ ರೀತಿ ಇದೆ, ಹೆರಿಗೆ ಆದ ನಂತರ ಅಥವಾ ಸಿಜೇರಿಯನ್ ಜೊತೆಗೆ ಮಾಡಲಾಗುವ ಶಾಶ್ವತ ಕುಟುಂಬ ಯೋಜನೆ ವಿಧಾನ ಯಾವುದು ಅಂತ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೇನೆ, ಹೆರಿಗೆ ಆದ ನಂತರ ಅಥವಾ ಸಿಜೇರಿಯನ್ ಜೊತೆಗೆ ಮಾಡಲಾಗುವ ಶಾಶ್ವತ ಕುಟುಂಬ ಯೋಜನೆ ವಿಧಾನ ಯಾವುದು ಅಂತ. ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 58000009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪಿರುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಹಾಗೆಯೇ ತಾರೀಖು 14/2/2023 ಕೇಳಿದ ಪ್ರಶ್ನೆ, ವಿಶ್ವ ಮದ್ಯರಹಿತ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಇದಕ್ಕೆ ಸರಿಯಾದ ಉತ್ತರ, ವಿಶ್ವ ಮದ್ಯರಹಿತ ದಿನವನ್ನು 2 ಅಕ್ಟೋಬರ್ ಆಚರಣೆ ಮಾಡ್ತಾರೆ. ಬಹುಮಾನ ಗಳಿಸಿದವರು ಫಕೀರಪ್ಪ ಬಸಪ್ಪ ಕುಳಗೇರಿ, ಸಾಕಿನ ಲಕ್ಷ್ಮಾಪುರ್, ತಾಲೂಕು ಬದಾಮಿ, ಬಾಲಕೋಟೆ ಜಿಲ್ಲೆ. ಇವರು ಶ್ರೀ ಫಕೀರಪ್ಪ ಅವರಿಗೆ ಅಭಿನಂದನೆಗಳು, ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಮುಂದಿನ ವಾರದ ವಿಷಯ, ವಿಶ್ವ ಮೂತ್ರಪಿಂಡ ದಿನಾಚರಣೆ 2023 ಮಾತನಾಡ್ತಾರೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಡಾಕ್ಟರ್ ಸಂಜಯ್ ಪಾಟೀಲ್ ಅವರು. ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಭಾಗವಹಿಸಿ ಮಾಹಿತಿ ಕೊಟ್ಟಂಥ ಡಾಕ್ಟರ್ ಉದಯಶ್ರೀ ಪತ್ತೇಪೂರ್, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸವ ನಂತರದ ಕುಟುಂಬ ಯೋಜನೆ ವಿಷಯ ಕುರಿತು ಇದುವರೆಗೆ ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ತಜ್ಞ ವೈದ್ಯರಾದ ಡಾಕ್ಟರ್ ಉದಯಶ್ರೀ ಪತೇಪುರ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಎಚ್ಬಿ ರಾಮಡಿಗಿ. ತಾಂತ್ರಿಕ ಸಹಾಯ ಮಂಜುನಾಥ್ ಹಡಗಲಿ, ಎನ್ ಸುಬ್ಬಯ್ಯ ಹಾಗೂ ಅನಿಲ್ ಹಂಚಿನ್ಮನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.